51 ನಿಮಿಷ, ಕಂಪನಾಂಕ 102.1 MHz. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ನುಗ್ಗೆ ಸೇವನೆಯಿಂದ ದೊರೆಯುವ ಪೋಷಕಾಂಶಗಳು ಮತ್ತು ಮೌಲ್ಯವರ್ಧನೆ ಕುರಿತು ಡಾ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆ ಮತ್ತು ಪೇಟೆಯ ಧಾರಣೆಯನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನುಗ್ಗೆ ಸೇವನೆಯಿಂದ ದೊರೆಯುವ ಪೋಷಕಾಂಶಗಳು ಮತ್ತು ಮೌಲ್ಯವರ್ಧನೆ ಕುರಿತು ಡಾ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನುಗ್ಗೆ ಸೇವಿಸುವುದರಿಂದ ಏನೆಲ್ಲ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಸಿಗ್ತವೆ, ಯಾವ ರೀತಿ ಪೋಷಕಾಂಶಗಳ ಪ್ರಮಾಣ ನುಗ್ಗೆಯಲ್ಲಿ ಇರುತ್ತೆ, ನುಗ್ಗೆ ಒಂದು ಕಾಯಿ ಇರಬಹುದು ತಪ್ಪಲ ಇರಬಹುದು ಅದರ ಒಂದು ಬಳಕೆ ಅಥವಾ ಮೌಲ್ಯವರ್ಧನೆ ಏನೆಲ್ಲ ಮಾಡಿ ಅದನ್ನ ಸೇವಿಸಲಿಕ್ಕೆ ಒಂದು ಮಾರ್ಗಗಳಿದೆ ಅದಂತಕ್ಕಂತ ವಿಚಾರವಾಗಿ, ಮತ್ತು ಈ ನುಗ್ಗೆಕಾಯಿಯಿಂದ ಹಲವಾರು ತಿಂಡಿ ತಿನಿಸುಗಳನ್ನ, ವಿಶೇಷವಾಗಿ ಉಪ್ಪಿನಕಾಯಿ, ಸೊಪ್ಪಿನ ಪಲ್ಲೆ, ಹೀಗೆ ಹಲವಾರು ತಿನಿಸುಗಳನ್ನ, ಹಲವಾರು ಆಹಾರಗಳ ಖಾದ್ಯಗಳನ್ನ ತಯಾರಿಸಬಹುದು. ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರು ಮತ್ತು ವಿಜ್ಞಾನಿಗಳಾದಂತ ಡಾಕ್ಟರ್ ವಾಣಿಶ್ರೀ ಅವರು, ಈ ನುಗ್ಗೆ ಒಂದು ಬೆಳೆ ಏನಿದೆ, ಈ ನುಗ್ಗೆ ನಾವು ಮರ ಅಂತೇಳಿ ಅನ್ಕೊಂತೀವಿ, ಇದನ್ನ ತೋಟಗಾರಿಕೆ ಬೆಳೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಿರ್ತೀವಿ. ಅಂದ್ರೆ ನುಗ್ಗೆ ಕಾಯಿಯನ್ನ ತೋಟಗಾರಿಕೆ ಬೆಳೆಯಾಗಿ ಇಡೀ ಹೊಲದಲ್ಲಿ ಅಂದ್ರೆ ಎಕರೆ ಪೂರ್ತಿಯಾಗಿ ಹಾಕ್ಬೋದು, ಅಥವಾ ಅಂತರ್ ಬೆಳೆಯಾಗಿ ಬೇರೆ ಬೆಳೆಗಳ ಜೊತೆಗೆ ಇದನ್ನ ಅಂತರ್ ಬೆಳೆಯಾಗಿ ಕೂಡ ನಾವು ಬೆಳ್ಕೊಳ್ಬಹುದು. ಅಲ್ದೇನೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳಿದಾವೆ. ಈಗ ಸುಮಾರು ಮೊದಲಿನ ತರದ್ದು ಯಾವ ತರ ಇರ್ತಿತ್ತಂದ್ರೆ ನುಗ್ಗೆ ನಮಗೆ ಸುಮಾರು ವರ್ಷಗಳಾದ್ಮೇಲೆ ಕಾಯಿಗಳು ಸಿಗ್ತಾ ಇತ್ತು, ಆಮೇಲೆ ತುಂಬಾ ಎತ್ತರವಾದ ಮರಗಳು ಇರ್ತಿದ್ವು, ಅವುಗಳಲ್ಲಿ ಕಾಯಿ ತಗೊಳ್ಳೋದಕ್ಕಾಗ್ಲಿ ನಮಗೆಲ್ಲ ಕಷ್ಟ ಆಗ್ತಿತ್ತು. ಹಾಗಾಗಿ ಬೇರೆ ಬೇರೆ ಹೊಸ ಒಂದು ಹೈ ಈಲ್ಡಿಂಗ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಇದರಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ. ಅದರಲ್ಲಿ ತಳಿಗಳ ಬಗ್ಗೆ ಹೇಳೋದಾದ್ರೆ ಭಾಗ್ಯ ಅಂತೇಳಿ ಬಂದಿದೆ, ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ವೆರೈಟಿ. ನೆಕ್ಸ್ಟ್ ಪಿಕೆಎಂ 1 ಅಂತೇಳಿ ಬಂದಿದೆ, ಇದು ತಮಿಳುನಾಡಿನ ಒಂದು ವೆರೈಟಿ ಆಗಿರುತ್ತೆ. ನೆಕ್ಸ್ಟ್ ಧನರಾಜ್ ಅಂತಿದೆ, GKVK 1, 2, 3 ಅಂತೇಳಿ ಮೂರು ವೆರೈಟಿಗಳು, ಟೋಟಲಿ 6 ವೆರೈಟೀಸ್ ನಮಗೆ ಲಭ್ಯ ಇರುತ್ತೆ. ಆರು ತಳಿಗಳು, ಇವು ಎಲ್ಲವೂ ಸಾಮಾನ್ಯವಾಗಿ ಗಿಡ್ಡ ತಳಿಗಳೇ, ಅಂದ್ರೆ ನಮಗೆ ಕಾಯಿಗಳು ಸುಲಭವಾಗಿ ಹರಿಯೋದಿಕ್ಕೆ ಬರ್ತಕ್ಕಂಥವು, ಇತರ ಕೂಡ ಏನ್ ಜಾಸ್ತಿ ಇರೋದಿಲ್ಲ, ನಮಗೆ ತಗೊಳ್ಳೋದಿಕ್ಕೆ ತುಂಬಾ ಈಸಿ ಆಗಿರ್ತವೆ. ಮತ್ತು ಈ ನಮ್ಮ ಕೈತೋಟ ಮಹಿಳೆಯರಿಗೋಸ್ಕರ ನಾವು ಪೌಷ್ಟಿಕ ಕೈತೋಟ ಇದರ ಬಗ್ಗೆ ಸಾಕಷ್ಟು ಒಂದು 5-10 ವರ್ಷದಿಂದ ನಾವ್ ಇದನ್ನ ಹೇಳ್ತಾ ಬರ್ತಿದ್ದೇವೆ. ಎಲ್ಲ ರೈತ ಮಹಿಳೆಯರಿಗೆ ತಮ್ಮ ಹೊಲದಲ್ಲಿ ಜಾಗ ಇದ್ರೆ ಒಂದು ನ್ಯೂಟ್ರಿಫಾರ್ಮ್ ಅಂತ ಹೇಳಿ ಮಾಡ್ತಾ ಇದೀವಿ. ಅಥವಾ ಶಾಲೆಗಳಲ್ಲೂ ಕೂಡ ಬಿಸಿ ಊಟ ಇರೋದ್ರಿಂದ ಒಂದಷ್ಟು ನುಗ್ಗೆ ಗಿಡಗಳನ್ನ ಹಾಕೊಂಡ್ರೆ ತಾವು ಮಾಡ್ತಕ್ಕಂಥ ಸಾಂಬಾರ್ಗಳಲ್ಲಿ ಇದನ್ನ ಬಳಕೆ ಮಾಡಲಿ ಅಂತೇಳಿ ಅಲ್ಲೂ ಕೂಡ ಈ ಸಸಿಗಳನ್ನ ಕೊಟ್ಟು ಅವುಗಳಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ಕೊಡ್ತಕ್ಕಂಥ ಕೆಲಸಗಳನ್ನ ಎಲ್ಲ ICAR ನಿಂದ ಬಂದಿರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಇಷ್ಟೊಂದು ಪ್ರಾಮುಖ್ಯತೆಯನ್ನ ಈ ನುಗ್ಗೆ ನಮಗೆ ಯಾಕೆ ಇದೆ ಅಂತೇಳಿ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಾವು ತಿಳಿಯೋದಾದ್ರೆ, ಈ ನುಗ್ಗೆ ಒಂದು ಬಹುವಾರ್ಷಿಕ ಬೆಳೆ, ವರ್ಷಪೂರ್ತಿ ಇದರಲ್ಲಿ ನಮಗೆ ಸಿಗತ್ತೆ. ಇದರಿಂದ ನಾವು ಒಂದು ಈ ಮರದ ಸಂಪೂರ್ಣವಾದ ಎಲ್ಲಾ ಭಾಗಗಳನ್ನ ನಾವು ಬಳಕೆ ಮಾಡ್ಬೋದು. ಅಂದ್ರೆ ಹೂವು ಇರ್ಬೋದು, ಎಲೆಗಳಿರ್ಬೋದು, ಅದರ ಕಾಯಿಗಳಿರ್ಬೋದು, ಇದರಲ್ಲಿ ಅತ್ಯಂತ ಉಪಯುಕ್ತವಾದ ಪೋಷಕಾಂಶಗಳು ಇದರಲ್ಲಿ ನಮಗೆ ಸಿಗತ್ತೆ. ಮುಖ್ಯವಾಗಿ ಅಂತ ಹೇಳಿದ್ರೆ ಇದರಲ್ಲಿ ನಾವು ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ ಮತ್ತು ವಿಟಮಿನ್ ಸಿ. ಈ ಬೀಟಾ ಕೆರೋಟಿನ್ ಬಂದು ಈ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಅತ್ಯಂತ ಉಪಯುಕ್ತಕಾರಿ. ಇದು ವಿಟಮಿನ್ ಎ ಆಗಿ ನಮ್ಮ ದೇಹದಲ್ಲಿ ಕನ್ವರ್ಷನ್ ಆಗತ್ತೆ. ಸೊ ಎ ಅನ್ನಾಂಗ ಏನಿದೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಅತ್ಯಂತ ಉಪಯುಕ್ತಕಾರಿಯಾಗಿದೆ. ಸೊ ಹಾಗಾಗಿ ಇದನ್ನ ಹೆಚ್ಚಾಗಿ ಬೀಟಾ ಕೆರೋಟಿನ್ ಇರೋದ್ರಿಂದ ಈ ನಾವು ಕಾಯಿಗಳನ್ನು ಬಳಕೆ ಮಾಡ್ತೀವಿ. ಅದರ ಜೊತೆಗೆ ಈ ಕಾಯಿ ಮತ್ತು ಸೊಪ್ಪಿಗೆ ಹೋಲಿಕೆ ಮಾಡಿ ನೋಡಿದಾಗ ಕಾಯಿಗಳಲ್ಲಿ ಸುಮಾರು 110 100 microgram ಬೀಟಾ ಕೆರೋಟಿನ್ ಇದ್ರೆ ಸೊಪ್ಪಿನಲ್ಲಿ ಹೇರಳವಾದ ಬೀಟಾ ಕೆರೋಟಿನ್ ನಮಗೆ ಲಭ್ಯ ಆಗುತ್ತೆ. 6780 microgram ಬೀಟಾ ಕೆರೋಟಿನ್ ನಮಗೆ ದೇಹಕ್ಕೆ ಲಭ್ಯ ಆಗತ್ತೆ. ಅಂದ್ರೆ ಇದು ನಮಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದರ ಅವಶ್ಯಕತೆಗಿಂತ ಹೆಚ್ಚಾಗಿ ನಮಗೆ 100 gram ಸೊಪ್ಪನ್ನ ಬಳಕೆ ಮಾಡೋದ್ರಿಂದ ನಮಗೆ ಒಂದು ದಿನಕ್ಕೆ ಅವಶ್ಯ ಇರತಕ್ಕಂಥ ವಿಟಮಿನ್ ಎ ಇರ್ಬೋದು, ಬೀಟಾ ಕೆರೋಟಿನ್ ಇರ್ಬೋದು ಇದರಲ್ಲಿ ನಮಗೆ ಲಭ್ಯ ಆಗತ್ತೆ. ಅದೇ ರೀತಿಯಾಗಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಅಂದ್ರೆ ಸಿ ಜೀವಸತ್ವ 220 milligram ಸಿ ಜೀವಸತ್ವ ಸಿಗತ್ತೆ. ಅದೇ ಕಾಯಿಯಲ್ಲಾದ್ರೆ 120 milligram ಸಿ ಜೀವಸತ್ವ ಸಿಗತ್ತೆ. ಅದೇ ರೀತಿ ನಮಗೆ ಖನಿಜಾಂಶಗಳು, ಈಗ ಕ್ಯಾಲ್ಸಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ನಮಗೆ ಮೂಳೆಗಳ ಬೆಳವಣಿಗೆಗೆ, ಹಲ್ಲಿನ ಒಂದು ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಈ ಖನಿಜಾಂಶಗಳು ಕೂಡ ಇದರಲ್ಲಿ ಹೇರಳವಾಗಿ ಲಭ್ಯವಾಗಿದ್ದಾವೆ. ಕ್ಯಾಲ್ಸಿಯಂ ನೋಡೋದಾದ್ರೆ ಕಾಯಿಯಲ್ಲಿ ಕೇವಲ 30 milligram ಸಿಕ್ಕರೆ ಸೊಪ್ಪಿನಲ್ಲಿ ಅಧಿಕವಾಗಿ ಈ ಕ್ಯಾಲ್ಸಿಯಂ ಸಿಗುತ್ತೆ. ಅಂದ್ರೆ 440 milligram 100 gram ಸೊಪ್ಪನ್ನ ಬಳಕೆ ಮಾಡೋದ್ರಿಂದ ಸಿಗುತ್ತೆ. ಅದೇ ರೀತಿ ಫಾಸ್ಫರಸ್ ನಮಗೆ ಕಾಯಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ, 110 milligram ಸಿಗುತ್ತೆ. ಸೊಪ್ಪಿನಲ್ಲಿ ನೋಡೋದಾದ್ರೆ ಕೇವಲ 70 milligram ಫಾಸ್ಫರಸ್ ಸಿಗುತ್ತೆ. ಈ ರೀತಿ ಈ ಸೊಪ್ಪು ಇರ್ಬೋದು, ಕಾಯಿ ಇರ್ಬೋದು, ಇದರಲ್ಲಿ ಎಲ್ಲ ಪೋಷಕಾಂಶಗಳು ಹೇರಳವಾಗಿ ಸಿಗೋದ್ರಿಂದ ಇದನ್ನ ಒಂದು ನ್ಯೂಟ್ರಿ ಗಾರ್ಡನ್ ಅಲ್ಲಿ ಮತ್ತು ನಮ್ಮ ಹಿತ್ತಲ ಕೈತೋಟ ಅಂತೇನ್ ಹೇಳ್ತೀವಿ ಅದರಲ್ಲಿ ಬೆಳ್ಕೊಳ್ಳೋದಕ್ಕೆ ತುಂಬಾ ಯೋಗ್ಯವಾಗಿರ್ತಕ್ಕಂಥದ್ದು ಇದು ಅಂತ ಹೇಳಿ ನಾವು ಹೇಳ್ಬೋದು. ನಾವು ನೋಡ್ತಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸೊಪ್ಪು ತರಕಾರಿಗಳಲ್ಲಿ ರಾಸಾಯನಿಕಗಳನ್ನ ಬಳಸಿ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ರಾಸಾಯನಿಕಗಳು ದೇಹದಲ್ಲಿ ಸೇರ್ತಾ ಇರೋದ್ರಿಂದ ಅನೇಕ ತರದ ಒಂದು ಆರೋಗ್ಯದ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಇಂತಹ ಗಿಡಗಳನ್ನ ನಮ್ಮ ಕೈತೋಟದಲ್ಲಿ ಅಥವಾ ನ್ಯೂಟ್ರಿ ಗಾರ್ಡನ್ ನಲ್ಲಿ ಶಾಲೆಗಳಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಕೆಗಳಿಂದ ಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಇಂತಹ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ಸುಲಭವಾಗಿ ನಮಗೆ ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಈ ನುಗ್ಗೆ ಸೊಪ್ಪನ್ನ ಬಳಕೆ ಮಾಡೋದು ತುಂಬಾ ಅತ್ಯಂತ ಉಪಯುಕ್ತಕಾರಿಯಾಗಿದೆ. ಇವಾಗ ನಿಮಗೆ ಅನ್ಸ್ಬೋದು ಇಷ್ಟೆಲ್ಲ ಉಪಯುಕ್ತವಾಗಿರ್ತಕ್ಕಂಥ ಈ ನುಗ್ಗೆ ಕಾಯಿ ಮತ್ತು ಸೊಪ್ಪನ್ನ ಯಾವೆಲ್ಲ ರೀತಿಯಲ್ಲಿ ನಾವು ಬಳಕೆ ಮಾಡ್ಬೋದು. ಮೊದಲು ಕಾಯಿಯಿಂದ ನೋಡೋದಾದ್ರೆ ಕಾಯಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಂಬಾರ್ನಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಸಾರ್ನಲ್ಲಿ ಹಾಕೋದ್ ಬಿಟ್ರೆ ಕಾಯಿಯಿಂದ ನಾವು ಪಲ್ಯಗಳನ್ನು ಕೂಡ ಮಾಡ್ತಾರೆ, ಕೂಟ್ ಅಂತ ಏನ್ ಹೇಳ್ತೀವಲ್ಲ ಆ ರೀತಿ ಈ ಪಲ್ಯವನ್ನು ಕೂಡ ಮಾಡಬಹುದು. ಆಂಧ್ರ ಸ್ಟೈಲ್ ಅಲ್ಲಿ ಇದನ್ನ ಉಪ್ಪಿನಕಾಯಿ ಕೂಡ ಹಾಕ್ತಾರೆ, ನುಗ್ಗೆಕಾಯಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ವರ್ಷಗಟ್ಟಲೆ ಕೆಡ್ಲಾರ್ದನೆ ನಾವು ಇಟ್ಕೊಂಡು ತಿನ್ನಬಹುದಾಗಿದೆ ಇದನ್ನ. ಒಂದು ನಮಗ್ ನೆನ್ಪಿರ್ಬೇಕು, ಯಾವುದೇ ಒಂದು ಸಂಸ್ಕರಣೆಯನ್ನ ಮಾಡಿದಾಗ ವಿಟಮಿನ್ ಎ ಇರ್ಬೋದು, ಬೀಟಾ ಕೆರೋಟಿನ್ ಇರ್ಬೋದು, ವಾತಾವರಣಕ್ಕೆ ಅಥವಾ ನಮ್ಮ ಹೈ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಮಾಡಿದಾಗ ಏನು ಮಾಡಿದಾಗೂ ಇದು ನಷ್ಟ ಆಗದೆ ಇರತಕ್ಕಂತ ಒಂದು ಪೋಷಕಾಂಶ ಆಗಿದೆ. ಅದೇ ಸಿ ಜೀವಸತ್ವ ಆದ್ರೆ ನಮಗೆ ಫ್ರೆಶ್ ಆಗಿರ್ಬೇಕು, ತಾಜಾ ಇರುವಾಗ ಮಾತ್ರ ನಮಗೆ ಅದು ನಮ್ಮ ದೇಹಕ್ಕೆ ಲಭ್ಯ ಆಗತ್ತೆ. ಸೊ ಹಾಗಾಗಿ ಸಿ ಜೀವಸತ್ವಕ್ಕೋಸ್ಕರ ನಾವು ಸ್ವಲ್ಪ ಫ್ರೆಶ್ ಆಗೂ ತಿನ್ಬೇಕಾಗತ್ತೆ, ಮತ್ತು ಈ ಬೀಟಾ ಕೆರೋಟಿನ್ ಬೇಕು ಅಂದಾಗ ನಾವು ಯಾವ ರೂಪದಲ್ಲಾದ್ರೂ ಯಾವ ಫಾರ್ಮ್ ಅಲ್ಲಾದ್ರೂ ಇದನ್ನ ತಗೊಳ್ಬಹುದು. ಇದು ಕಾಯಿಯ ಬಳಕೆ ನಂತರ ನಾವು ಸೊಪ್ಪನ್ನ ಯಾವ ರೀತಿ ಮಾಡ್ಕೊಳ್ಬಹುದು, ಸೊಪ್ಪಿನಿಂದ ನಾವು ಸಾರನ್ನು ತಯಾರು ಮಾಡ್ಬೋದು. ಆದ್ರೆ ನೀವು ಒಂದು ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ನಾವು ಸಾಮಾನ್ಯವಾಗಿ ಸೊಪ್ಪು ಅಂದ ತಕ್ಷಣ ಬಳಕೆ ಮಾಡೋದು ಮೆಂತ್ಯ ಸೊಪ್ಪು ಮತ್ತು ಈ ಪಾಲಕ್ ಸೊಪ್ಪು, ಅವೆರಡಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳು ಈ ಸೊಪ್ಪಿನಲ್ಲಿ ಸಿಗುತ್ತೆ. ಆದ್ರೂ ಕೂಡ ಕೆಲವು ಜನ ಇದನ್ನ ಸ್ವಲ್ಪ ಬಳಕೆ ಮಾಡುವಾಗ ಹೀಟ್ ಅಂತ ಹೇಳ್ತಿರ್ತಾರೆ. ಸೊ ಅಂದ್ರೆ ಅವರ ದೇಹದ ಪ್ರಕೃತಿಗೆ ಅದು ಸ್ವಲ್ಪ ಉಷ್ಣ ಕೊಡಬಹುದೇನೋ, ಆದ್ರೂ ಕೂಡ ಆ ತರದ ಯಾವುದೇ ಪುರಾವೆಗಳು ಸಿಗೋದಿಲ್ಲ. ಈ ಒಂದು ಸೊಪ್ಪನ್ನ ನಾವು ಹೇರಳವಾಗಿ ಅಂದ್ರೆ ಚಿಗುರೇನ್ ಬರ್ತಾ ಇರುತ್ತಲ್ಲ ಅದ್ರಲ್ಲಿರ್ತಕ್ಕಂಥ ಹೂಗಳನ್ನು ತಗೊಳ್ಬಹುದು, ಸೊಪ್ಪನ್ನು ತಗೊಳ್ಬಹುದು. ಈ ಸೊಪ್ಪಿನಿಂದ ಸಾಂಬಾರ್ ಬೇಳೆ ಜೊತೆಗೆ ನಾವು ಸಾಂಬಾರ್ ಕೂಡ ಮಾಡ್ಕೊಳ್ಬಹುದು, ಅಂದೇನೆ ತಾಳಿಸ್ಬಿಟ್ಟು ನಾವು ಸೊಪ್ಪಿನ ಪಲ್ಯ ತರ ಮಾಡ್ಕೊಳ್ಬಹುದು. ಇನ್ನೂ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂದ್ರೆ, ಮಕ್ಕಳಿಗೆ ಕೆಲವೊಂದ್ ಸಮಯ ನಾವು ಇಷ್ಟಪಡೋದಿಲ್ಲ ಸೊಪ್ಪು ತರಕಾರಿ ಅಂದ್ರೆ ಅದು ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಬೇರೆ ಹಿಟ್ಟುಗಳನ್ನ ಬಳಸಿ ಮಾಡತಕ್ಕಂಥ ತಾಲಿಪೆಟ್ಟಿನಲ್ಲಿ ಇದನ್ನ ಸ್ವಲ್ಪ ಸೊಪ್ಪನ್ನ ತಾಳಿಸಿ ನಾವು ಮಿಶ್ರ ಮಾಡೋದ್ರಿಂದ ಅದರ ಟೇಸ್ಟ್ ಹೆಚ್ಚಾಗೋದ್ರ ಜೊತೆಗೆ ಅದೊಂಥರ ಕಲರ್ಫುಲ್ ಆಗಿ ಗ್ರೀನ್ ಆಗಿ ಕಾಣಿಸುತ್ತೆ, ಮತ್ತು ಹೇರಳವಾದ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಲಭ್ಯ ಆಗತ್ತೆ. ಆನಂತರ ಮುದ್ದೆಯನ್ನು ಊಟ ಮಾಡತಕ್ಕಂತ ಜನರಿಗೆ ನಾವು ಬೇಳೆ ಜೊತೆಗೆ ಬಸಪ್ಪು ಸಾರ್ ಅಂತ ಏನ್ ಮಾಡ್ತಾ ಇರ್ತೀವಲ್ಲ ಅದರಲ್ಲೂ ಕೂಡ ಈ ಸೊಪ್ಪನ್ನ ಬಳಕೆ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಈ ತೊಗರಿ ಬೇಳೆ ಬೇಯಿಸ್ಬಿಟ್ಟು ಆ ಕಾಳಿಗೆ ನಾವೇನ್ ಮಾಡಿ ತೊಗರಿ ಬೇಳೆಗೆ ನಾವು ಒಗ್ಗರಣೆ ಹಾಕಿ ನಂತರ ಈ ಸಬ್ಬಸ್ಗೆ ಸೊಪ್ಪನ್ನ ಬಳಸೋದು ವಾಡಿಕೆ. ಅದ್ರ ಬದಲಾಗಿ ನಾವು ಈ ಸೊಪ್ಪನ್ನು ಕೂಡ ಬಳಸ್ಕೋಬಹುದು. ನುಗ್ಗೆ ಸೊಪ್ಪನ್ನು ಕೂಡ ಒಗ್ಗರಣೆ ಹಾಕಿ ನಂತರ ಆ ಬೇಳೆಯನ್ನ ಹಾಕಿ ಅದು ಮುದ್ದೆ ಜೊತೆಗೆ ತಿಂತಕ್ಕಂತ ಪಲ್ಯ ಆಗತ್ತೆ, ಅದರ ಕಟ್ಟಿಗೆ ನಾವು ಬಸಪ್ಪು ಸಾರನ್ನ ಮಾಡ್ಕೊಳ್ಬಹುದು. ಈ ರೀತಿ ಬೇರೆ ಬೇರೆ ರೂಪದಲ್ಲಿ ನಾವು ಈಗ ಕಟ್ಲೆಟ್ ಮಾಡ್ತಾ ಇರ್ತೀವಿ, ಅದರಲ್ಲೂ ಕೂಡ ನಾವು ಪಾಲಕ್ ಸೊಪ್ಪನ್ನ ಸೇರಿಸ್ತಾ ಇರ್ತೀವಲ್ಲ ಅದೇ ರೀತಿಯಾಗಿ ಈ ಸೊಪ್ಪನ್ನ ಸೇರಿಸ್ಕೊಳ್ಬಹುದು. ನಂತರ ನುಚ್ಚಿನುಂಡೆ ಅಂತೇಳಿ ಮಾಡ್ತೀವಿ, ಅಂದ್ರೆ ಬೇರೆ ಬೇರೆ ಬೇಳೆಕಾಳುಗಳ ನುಚ್ಚು, ತೊಗರಿ ಬೇಳೆ ಇರ್ಬೋದು, ಕಡಲೆ ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಇವುಗಳೆಲ್ಲ ನುಚ್ಚನ್ನ ನೆನ್ಸ್ಬಿಟ್ಟು ರುಬ್ಬಿ ಅದಕ್ಕೆ ಕೆಲವೊಂದು ಸೊಪ್ಪುಗಳನ್ನ ಹಾಕ್ತೀವಿ. ಸಾಮಾನ್ಯವಾಗಿ ನಾವು ಹಾಕೋದೇನಂದ್ರೆ ಮೆಂತ್ಯ ಸೊಪ್ಪು ಹಾಕ್ತೀವಿ ಇಲ್ಲ ಸಬ್ಬಕ್ಕಿ ಹಾಕ್ತೀವಿ. ಅದೇ ರೀತಿಯಾಗಿ ಈ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನ ಸ್ಟೀಮ್ ಕುಕ್ ಮಾಡ್ತೀವಿ, ಅಂದ್ರೆ ಹಬೆಯಲ್ಲಿ ಇಡ್ಲಿ ತರ ಬೇಯಿಸ್ಕೊಂಡು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ನು ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ನಂತರ ನಾವು ರವೆ ಇಡ್ಲಿ ಮಾಡ್ತೀವಿ, ಅದರಲ್ಲೂ ಕೂಡ ಇದನ್ನ ಮಿಶ್ರ ಮಾಡಬಹುದು. ಅಂದ್ರೆ ಒಗ್ಗರಣೆ ಹಾಕುವಾಗ ರವೆ ಇಡ್ಲಿಯಲ್ಲಿ ನಾವು ಒಗ್ಗರಣೆ ಹಾಕೊಂತೀವಲ್ಲ ರವೆಗೆ, ಆ ಸಮಯದಲ್ಲಿ ಒಂದ್ ಸ್ವಲ್ಪ ಸೊಪ್ಪನ್ನ ತಾಳಿಸಿ ಅದನ್ನ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಕೂಡ ಇದರಲ್ಲಿ ಹಾಕೋಬಹುದು. ಪಡ್ಡಿನಲ್ಲಿ ಸೇರಿಸ್ಕೊಳ್ಬಹುದು, ಈರುಳ್ಳಿ ಮತ್ತೆ ಕಡಲೆ ಬೇಳೆಗಳ ಜೊತೆಯಲ್ಲಿ ಈ ಸೊಪ್ಪನ್ನ ಹಾಕೊಳ್ಬಹುದು. ಸಬ್ಬಸ್ಗೆ ಸೊಪ್ಪನ್ನ ಎಲ್ಲೆಲ್ಲಿ ಬಳಸ್ತಾ ಇರ್ತೀವಲ್ಲ ಅದ್ರ ಬದಲಾಗಿ ನಾವು ಎಲ್ಲಾ ಕಡೆನು ಈ ಒಂದು ಸೊಪ್ಪನ್ನ ಬಳಸ್ಕೊಳ್ಬಹುದು. ಈ ಸೊಪ್ಪು ನಮಗೆ ಕೇವಲ ಫ್ರೆಶ್ ಆಗಿ ಅಷ್ಟೇ ತಿನ್ಲಾರ್ದಂಗೆ ಇನ್ನೂ ಬೇರೆ ಬೇರೆ ರೂಪದಲ್ಲಿ ಬಳಸ್ಬಹುದು. ಯಾವ ರೀತಿ ಅಂತ ನೋಡೋದಾದ್ರೆ, ನೀವು ನೋಡ್ತಾ ಇರ್ತೀರಾ ಇವತ್ತು ಈ ನುಗ್ಗೆ ಎಲೆಯನ್ನ ಒಣಗಿಸ್ಬಿಟ್ಟು ಪೌಡರ್ ಫಾರ್ಮ್ ನಲ್ಲಿ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂತ ಕಡೆ ಒಂದಷ್ಟು ಕಾಸ್ಮೆಟಿಕ್ಸ್ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ ಇದನ್ನ ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಕೆಲವೊಂದು ರೈತರು ಕೂಡ ಇದನ್ನ ಸೋಲಾರ್ ಡ್ರೈಯರ್ಸ್ ಅಲ್ಲಿ ಅಂದ್ರೆ ಸೂರ್ಯನ ಶಾಖಕ್ಕೆ ಒಣಗಿಸಿ ಪೌಡರ್ ಮಾಡಿ ಒಂದು ಟನ್ ಒಂದು ಕೆಜಿಗೆ ಇಷ್ಟು 1,000 ರೂಪಾಯಿ 2,000 ರೂಪಾಯಿ ಈ ತರ ಕೂಡ ಅದನ್ನ ಮಾರಾಟ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರ್ತಕ್ಕಂತ ರೈತರು ನಮ್ಮ ಭಾಗದಲ್ಲಿ ಕೆಲವೊಂದು ಜನ ಇದನ್ನ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಇದು ಏನಂತ ಹೇಳಿದ್ರೆ ಒಂದೇ ಸಮನಾಗಿ ಒಣಗಬೇಕು, ಅಷ್ಟೊಂದು ಹೇರಳವಾದ ಸೊಪ್ಪು ಬರ್ತಕ್ಕಂಥದ್ದು ಬಹಳ ಮುಖ್ಯ. ಆ ತರ ಸೊಪ್ಪನ್ನ ಒಣಗಿಸಿ ನಾವು ಪೌಡರ್ ಮಾಡಿ ಮಾರಾಟ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕಾಯಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಹಾಗಿಲ್ಲ. ನಮಗೆ ಜಾಸ್ತಿ ಪಂಗಲ್ಗಳು ಬರಬೇಕು, ಎಲೆಗಳು ಬರಬೇಕು ಅಂದ್ರೆ ಆ ಸೊಪ್ಪುಗಳು ಜಾಸ್ತಿ ಬಂದ್ರೆ ಮಾತ್ರ ನಮಗೆ ಪೌಡರ್ ಮಾಡ್ಲಿಕ್ಕೆ ಆಗುತ್ತೆ. ಉದಾಹರಣೆಗೆ ನಾವೀಗ ಕರಿಬೇವಿನ ಪುಡಿ ಕೂಡ ನಮಗೆ ಲಭ್ಯ ಇದೆ ಇವತ್ತು ಮಾರುಕಟ್ಟೆಯಲ್ಲಿ. ಅದೇ ರೀತಿ ಈ ಪುಡಿಯನ್ನು ಕೂಡ ಕೆಲವೊಂದು ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಇದನ್ನ ಹಾಕಿ ತಗೊಳ್ಳೋದಿದೆ. ಆಯುರ್ವೇದದ ಔಷಧಿಗಳಲ್ಲಿ ಸಾಕಷ್ಟು ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಸಾಕಷ್ಟು ಒಂದು ವೈದ್ಯಕೀಯ ಗುಣಗಳು, ಔಷಧೀಯ ಗುಣಗಳು ಇರೋದ್ರಿಂದ ಬೇರೆ ಬೇರೆ ಒಂದು ಪದಾರ್ಥಗಳಲ್ಲಿ ಇದನ್ನ ಬಳಕೆ ಮಾಡ್ತಿದ್ರು. ಔಷಧ ರೂಪದಲ್ಲಿ ಸಾಕಷ್ಟು ಬಳಕೆ ಮಾಡ್ತಿದ್ರು, ಔಷಧಗಳಾಗಿ, ಅದೇ ರೀತಿ ಸೌಂದರ್ಯ ವರ್ಧಕಗಳಾಗಿ. ಅಂದ್ರೆ ಇದರ ಹೇರ್ ಪ್ಯಾಕ್ ಅಂತ ಏನ್ ಹೇಳ್ತೀವಲ್ಲ, ಕೂದಲಿನ ಸೌಂದರ್ಯಕ್ಕೋಸ್ಕರ, ಚರ್ಮದ ಸೌಂದರ್ಯಕ್ಕೋಸ್ಕರ ಏನ್ ಪ್ಯಾಕ್ ಗಳ ಮಾಡ್ತಾರಲ್ಲ ಅದರಲ್ಲೂ ಕೂಡ ಇದು ಬಳಕೆ ಆಗ್ತಾ ಇದೆ. ಹಾಗಾಗಿ ಪೌಡರ್ ಫಾರ್ಮ್ ನಲ್ಲಿ ಸಿಕ್ಕರೆ ಕಂಪನಿಗಳವರಿಗೆ ಇನ್ನ ಒಳ್ಳೇದು ಅಂತೇಳಿ ರೈತರಿಗೆ ಕೆಲವೊಂದು ತರಬೇತಿಗಳನ್ನ ಕೊಟ್ಟು ಇದನ್ನ ಪೌಡರ್ ಫಾರ್ಮ್ ನಲ್ಲಿ ಸಂಸ್ಕರಣೆ ಮಾಡಿಕೊಡೋದಕ್ಕೂ ಕೂಡ ಕೊಟ್ಟಾಗ ಇಲ್ಲೊಂದಷ್ಟು ಜನ ಮಾಡಿ ಅದನ್ನ ನಮ್ಮ ಮಸ್ಕಿ ಭಾಗದಲ್ಲಿ ಒಂದಿಬ್ರು ರೈತರು ಮಾಡ್ತಾ ಇದ್ರು. ಅದನ್ನ ಮಾಡ್ಬೇಕು ಅಂತೇಳಿ ಒಂದಷ್ಟು ಯೋಚನೆಗಳು ಇಟ್ಕೊಂಡು ತರಬೇತಿಗಳು ಬೇಕು ಅಂತೆಲ್ಲ ಬರ್ತಾ ಇರ್ತಾರೆ. ಸೊ ಅದನ್ನ ನೋಡಿದಾಗ, ಆದ್ರೆ ಅದನ್ನ ಏನಂತ ಹೇಳಿದ್ರೆ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಆಗ್ಬೇಕು ಅಂದ್ರೆ ಒಬ್ರಿಬ್ರು ಮಾಡಿದ್ರೆ ಅದರ ಮಾರುಕಟ್ಟೆ ಸುಲಭ ಆಗೋದಿಲ್ಲ, ಹೇರಳವಾಗಿರ್ಬೇಕು. ಅಂದ್ರೆ ಬಹಳಷ್ಟು ಜನ ಮಾಡಿದಾಗ, ಉದಾಹರಣೆಗೆ ಈಗ ದಾಳಿಂಬೆ ನೋಡಿ, ನಮ್ಮ ಭಾಗದಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆ, ಅದಕ್ಕೆ ಮಾರ್ಕೆಟಿಂಗ್ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ಕೇವಲ ಒಂದು ರೈತರು ಬೆಳಿಲಾರ್ದಂಗೆ ಒಂದು 50-100 ಜನ ಬೆಳೆದಾಗ ಮಾರುಕಟ್ಟೆ ಮಾಡೋದು ಕೂಡ ಸುಲಭ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ರೈತರು ಇದನ್ನ ವಿಚಾರ ಮಾಡಬಹುದು. ಹೆಚ್ಚಾಗಿ 1-2 ಎಕರೆ ಹಾಕೊಂಡು ಇದನ್ನ ಸೊಪ್ಪಿಗೋಸ್ಕರನೇ ಬೆಳೆಸಿ ಪೌಡರ್ ಮಾಡಿ ಕೂಡ ಮಾರಾಟ ಮಾಡಬಹುದು. ಅದೇ ರೀತಿಯಾಗಿ ನಾವು ಮನೆಯಲ್ಲೂ ಕೂಡ, ಮಾರುಕಟ್ಟೆಗೆ ಹೋಗೋದು ಒಂಥರ ಬಿಸ್ನೆಸ್ ಬೇರೆ, ಆದ್ರೆ ಮನೆಯಲ್ಲೂ ಕೂಡ ನಾವು ಹೇರಳವಾಗಿ ನುಗ್ಗೆ ಸೊಪ್ಪು ಸಿಗ್ತಾ ಇದೆ. ಆದ್ರೆ ಒಂದೇ ದಿವಸ ನಾವೆಲ್ಲ ಬಳಕೆ ಮಾಡೋದಕ್ಕಾಗಲ್ಲ, ಎಲ್ಲ ಹೋಗಿರ್ತೀವಿ, ಜಾಸ್ತಿ ಸೊಪ್ಪು ಸಿಗ್ತಾ ಇದೆ, ಇಷ್ಟೆಲ್ಲ ಪೋಷಕಾಂಶಗಳಿದೆ, ನಾವು ಇದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಮನೆಗೆ ಹೋಗಿ ಅಂತ ಹೇಳಿದ್ರೆ, ನಾವು ಕೂಡ ಅದನ್ನ ತಗೊಂಡ್ ಬಂದು ಸೊಪ್ಪನ್ನ ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡು ಆ ಎಲೆಗಳನ್ನ ಪೌಡರ್ ಫಾರ್ಮ್ ನಲ್ಲಿ ನಾವು ಮಾಡಿ ಇಟ್ಕೊಳ್ಬಹುದು. ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂತ ಒಂದು ಚಟ್ನಿ ಪುಡಿ ತರ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಇವುಗಳನ್ನೆಲ್ಲ ಸೇರಿಸಿ ಮಿಶ್ರ ಮಾಡಿ ಮಿಕ್ಸರ್ ಅಲ್ಲಿ ಹಾಕಿ ಪೌಡರ್ ಫಾರ್ಮ್ ನಲ್ಲಿ ಇಟ್ಕೊಂಡಾಗ ನಾವು ಮಾಡತಕ್ಕಂತ ಪಲ್ಯಗಳಿಗೆ ರೆಗ್ಯುಲರ್ ಆಗಿ 1 ಚಮಚ ಹಾಕೊಳ್ತಾ ಹೋಗ್ಬೋದು. ಅಂದ್ರೆ ದಿನಾನೂ ನಾವು ನೋಡ್ಬೋದು, 1 ಕೆಜಿ ಸೊಪ್ಪಿನಿಂದ ನಮಗೆ ಕೇವಲ ಒಂದು 200-250 ಗ್ರಾಂ ಪೌಡರ್ ಬಂದ್ರೆ ಹೆಚ್ಚಾಗತ್ತೆ. ಸೊ ಅಷ್ಟೊಂದು ಕಾನ್ಸಂಟ್ರೇಟೆಡ್ ಪೋಷಕಾಂಶಗಳು, ಅಂದ್ರೆ ಅಧಿಕ ಸಾಂದ್ರತೆಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತವೆ. ಅಂದ್ರೆ ಒಣ ಪುಡಿಯನ್ನ ಬಳಕೆ ಮಾಡೋದ್ರಿಂದ ಇದನ್ನ ಬಳಕೆ ಮಾಡ್ಕೊಳ್ಬಹುದು. ಈ ರೀತಿ ಅನೇಕ ಒಂದು ಅಡಿಗೆಗಳಲ್ಲಿ ಕೂಡ ಇದನ್ನ ಬಳಕೆ ಮಾಡಬಹುದು. ಪುಡಿಯ ಫಾರ್ಮ್ನಲ್ಲಿ ಇರ್ಬೋದು ಅಥವಾ ಸೊಪ್ಪು ಇರ್ಬೋದು, ಹೂವಿರ್ಬೋದು, ಈವನ್ ರಸಂ ಮಾಡ್ತಾರೆ ಇದರಲ್ಲಿ. ಈ ಸೊಪ್ಪನ್ನ ಬಳಕೆ ಮಾಡಿ ರಸಂ ಮಾಡ್ತಾರೆ. 1-2-3 ಕಾಯಿಗಳನ್ನ ಹಾಕಿ ಈ ಸೊಪ್ಪನ್ನ ಹಾಕಿ ರಸಂ ಮಾಡಿದ್ರೆ ತಿಳಿ ಸಾರು ತುಂಬಾ ರುಚಿಯಾಗೂ ಇರುತ್ತೆ. ನಾವು ನೋಡ್ತಿರ್ತೀವಿ ಬೇರೆ ಬೇರೆ ಸಾರುಗಳನ್ನು ಮಾಡಿದಾಗ ಜೊತೆಗೆ ಟೇಸ್ಟ್ಗೋಸ್ಕರ ಇದ್ರದ್ದು ಒಂದು ಘಮ ಏನಿರುತ್ತೆ, ಫ್ಲೇವರ್ ಒಂಥರ ಎಲ್ಲರಿಗೂ ಇಷ್ಟ ಆಗ್ತಕ್ಕಂತ ಕಾಯಿ ಇದು ನುಗ್ಗೆಕಾಯಿ. ಹಾಗಾಗಿ ಇದನ್ನ ಸಾಂಬಾರ್ಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ಮತ್ತು ಮದುವೆ ಸೀಸನ್ ಗಳಲ್ಲಿ, ಯಾವ್ದೋ ಒಂದು ಫಂಕ್ಷನ್ ಗಳಲ್ಲಿ ಹೆಚ್ಚಾಗಿ, ಈಗ ನಾವು ಮೊದಲೆಲ್ಲ 10 ರೂಪಾಯಿ 2 ಈ ತರ ಸಿಗ್ತಾ ಇತ್ತು, ಆದ್ರೆ ಇವಕ್ಕೆ ಈಗಲೂ ಕೂಡ ಕೆಜಿಗಟ್ಟಲೆ ಕೂಡ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇವುಗಳನ್ನ ಅಧಿಕ ಸಾಂದ್ರತೆಯಲ್ಲಿ ಕೂಡ ನಾವು ಇವತ್ತು ಬೆಳೆದು ಅಧಿಕವಾಗಿ ರೈತರು ಇದರಿಂದ ಆದಾಯವನ್ನ ತಗೊಳ್ತಾ ಇದ್ದಾರೆ. ಇವನ್ನ ನಾವು ಯಾವುದೇ ಒಂದು ಕಮರ್ಷಿಯಲ್ ಆಗಿ ಇಲ್ಲ ಅಂದ್ರೂ ಕೂಡ ನಮ್ಮ ಮನೆಯ ಹಿತ್ತಲಿನಲ್ಲಿ 1-2 ನುಗ್ಗೆ ಮರಗಳಿದ್ರೆ ತುಂಬಾ ಒಳ್ಳೇದು. ನುಗ್ಗೆಕಾಯಿ ನುಗ್ಗು ಬಡಿಯುತ್ತೆ ಅಂತ ಹೇಳ್ತಾರೆ, ಒಂದು ಗಾದೆ ತರ ಒಂದು ಹಳ್ಳಿಗಳಲ್ಲಿ ಹೇಳ್ತಾರೆ. ಆದ್ರೆ ಅದು ಏನೇ ಮಾಡಿದ್ರು ಅದರಿಂದ ನಮಗೆ ಹೆಚ್ಚು ಆರೋಗ್ಯಕ್ಕೆ ಒಳ್ಳೇದಿರೋದ್ರಿಂದ, ಮತ್ತೆ ನಮ್ಮ ಮನೆಯ ಹಿತ್ತಲಲ್ಲಿ ಬೆಳೆದಿರೋದ್ರಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಬೆಳೆಸಿರೋದಿಲ್ಲ. ಹಾಗಾಗಿ ನಮಗೆ ಸಾವಯವ ರೀತಿಯಲ್ಲಿ ಬೆಳೆದಿರತಕ್ಕಂತ ನುಗ್ಗೆಕಾಯಿಯಿಂದ ನಮಗೆ ಹೇರಳವಾಗಿ, ನಮ್ಮ ದೇಹಕ್ಕೆ ಹೇರಳವಾದ ಒಂದು ಸಿ ಜೀವಸತ್ವ, ಕಣ್ಣಿನ ಆರೋಗ್ಯಕ್ಕೋಸ್ಕರ ಬೀಟಾ ಕೆರೋಟಿನ್, ಮತ್ತು ನಮ್ಮ ಮೂಳೆಗಳ ಬೆಳವಣಿಗೆಗೋಸ್ಕರ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಸಿಗೋದ್ರಿಂದ ನಾವಿದನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಳೋದು ನಮ್ಮ ನಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಈಗ ನೋಡ್ರಿ, ಚಿಕ್ಕ ಮಕ್ಳು ಇರ್ತಾರೆ, ಅವರಿಗೆಲ್ಲ ಇವಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕಡಿಮೆ ಆದ್ರೆ ಮೂಳೆಗಳು ಗಟ್ಟಿ ಇರೋದಿಲ್ಲ. ಈ ಇತ್ತೀಚಿನ ದಿನಗಳಲ್ಲಿ 40ರ ನಂತರ ಏನು ಮೂಳೆಗಳ ತೊಂದರೆಗಳು ಬರ್ತಾ ಇದೆ, ಮೊಣಕಾಲು ನೋವುಗಳು ಬರ್ತಾ ಇದಾವೆ, ಕ್ಯಾಲ್ಸಿಯಂ ಡೆನ್ಸಿಟಿ ಕಡಿಮೆ ಆಗಿದೆ, ಬೋನ್ ಡೆನ್ಸಿಟಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಧಿಕ ಸಾಂದ್ರತೆಯಲ್ಲಿ ಸಿಗ್ತಕ್ಕಂತ ಈ ಕ್ಯಾಲ್ಸಿಯಂ ಅನ್ನ ಒಣಗಿದ ಪೌಡರ್ ಫಾರ್ಮ್ ನಲ್ಲಿ ನಾವು ಬಳಕೆ ಮಾಡೋದ್ರಿಂದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಅಟ್ ಲೀಸ್ಟ್ ನಾವು ಅದನ್ನ ಪೂರ್ತಿ ನಿವಾರಣೆ ಮಾಡದೇ ಇದ್ರೂ ಕೂಡ ಪೋಷಕಾಂಶಗಳಿಂದ ನಾವು ರೋಗಗಳನ್ನ ನಿರ್ವಹಣೆ ಅಂತೂ ಕಂಪಲ್ಸರಿಯಾಗಿ ಮಾಡ್ಕೊಳ್ಬಹುದು. ಈ ರೀತಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತ ಈ ಕಾಯಿಗಳನ್ನ ಈವನ್ ನಾವು ಅಂಗನವಾಡಿ ಸ್ಕೂಲ್ಗಳಲ್ಲಿ, ಅಂಗನವಾಡಿ ಶಾಲೆಗಳಲ್ಲಿ ಕೂಡ ಬೆಳೆಯುವುದಕ್ಕೆ ಇದನ್ನ ಉತ್ತೇಜನ ಕೊಡಬೇಕು ಅಂತೇಳಿ ಅಲ್ಲೂ ಕೂಡ ಸಾಕಷ್ಟು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ತರಬೇತಿಗಳನ್ನು ಮಾಡಿದಾಗ ಸಸಿಗಳನ್ನು ಕೂಡ ಕೊಟ್ಟಿರ್ತೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂತ ಅಂಗನವಾಡಿ ಮಕ್ಕಳು ಆ ಸಮಯದಲ್ಲಿ ಅವರಿಗೆ ಅತ್ಯಂತ ಹೆಚ್ಚು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅವಶ್ಯಕತೆ ಇರುತ್ತೆ. 3 ವರ್ಷದ ಮಕ್ಕಳು, 3 ರಿಂದ ಕೆಳಗೆ ಇರ್ತಕ್ಕಂತಹ ಮಕ್ಕಳು, ಪ್ರೀ ಸ್ಕೂಲ್ ಏನ್ ಹೇಳ್ತೀವಲ್ಲ, ಆ ಮಕ್ಕಳಿಗೆ ತುಂಬಾ ಅವಶ್ಯಕವಾಗಿರ್ತಕ್ಕಂಥ ಪೋಷಕಾಂಶಗಳು ಈ ನುಗ್ಗೆಯಲ್ಲಿ ಸಿಗೋದ್ರಿಂದ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಹೇಳಿ, ತಾಯಂದಿರ ಸಭೆಯಲ್ಲಿ ಬಂದಾಗ ಕೂಡ ಅದರ ಮಾಹಿತಿಯನ್ನು ಹೇಳಿ, ಮನೆಯಲ್ಲೂ ಬಳಕೆ ಮಾಡಿ, ನಂತರ ಅಂಗನವಾಡಿಗಳಲ್ಲಿ ಎಲ್ಲಿ ನೀರಿನ ಸೌಲಭ್ಯ ಇದೆ, ಎಲ್ಲಿ ಕಾಂಪೌಂಡ್ ಇದೆ, ಅಲ್ಲಿ ಸಸಿಗಳನ್ನ ವಿತರಣೆ ಮಾಡಿ ಇವುಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಕೂಡ ನಾವು ಹೆಚ್ಚು ಹೆಚ್ಚು ಉತ್ತೇಜನವನ್ನ ಕೊಡ್ತಾ ಇದ್ದೀವಿ. ಇಷ್ಟೊಂದು ಅನುಕೂಲವಾಗಿರ್ತಕ್ಕಂಥ ನುಗ್ಗೆಯನ್ನ ಎಲ್ಲರೂ ಬೆಳೆದು ನಮ್ಮ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ಳೋಣ, ಮತ್ತು ವಿಟಮಿನ್ ಸಿ ಇಂದ ನಮ್ಮ ಕಬ್ಬಿಣಾಂಶವನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಕೂಡ ನಮ್ಮ ದೇಹಕ್ಕೆ ಹೆಚ್ಚಾಗುತ್ತೆ. ರಕ್ತಹೀನತೆಯನ್ನು ಕೂಡ ತಡೆಗಟ್ಟಬಹುದು ಈ ಸಿ ಜೀವಸತ್ವದಿಂದ. ಇಷ್ಟೆಲ್ಲ ಉಪಯುಕ್ತವಾಗಿರ್ತಕ್ಕಂಥ ಇದನ್ನ ಬೆಳೆಸ್ಕೊಂಡು ಬಳಸೋಣ ಅಂತ ಹೇಳ್ತಾ ಈ ವಿಷಯವನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಕೇಳಿದೆಲ್ಲ ಮಾಹಿತಿಯನ್ನ, ನುಗ್ಗೆ ಯಾವ ರೀತಿ ವೈವಿಧ್ಯಮಯವಾದಂತಹ ಪೋಷಕಾಂಶಗಳನ್ನ ಹೊಂದಿದೆ ಅಂತಕ್ಕಂಥ ವಿಚಾರವನ್ನ, ನುಗ್ಗೆ ಮರದ ಬಳಕೆಯನ್ನ ವಿವಿಧ ಕ್ಷೇತ್ರಗಳಾದಂತಹ ಗೃಹ ಬಳಕೆಯಾಗಿ ಬಳಸಬಹುದು, ಪ್ರಾಣಿಗಳ ಮೇವಿಗಾಗಿ ತಪ್ಪಲವನ್ನ ಬಳಸ್ತಾ ಇದ್ದಾರೆ, ಸಸ್ಯ ಗೊಬ್ಬರವಾಗಿ ಬಳಸಬಹುದು, ಜೊತೆಗೆ ಜೈವಿಕ ಕೀಟನಾಶಕ ಒಂದು ಅಂಶ ಇದರಲ್ಲಿದೆ ಅಂತಕ್ಕಂತಹ ವಿಷಯ ಗೊತ್ತಾಗಿದೆ. ತೊಂದು ಎಂದ್ರೆ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಸಹ ಸುಮಾರು 300ಕ್ಕೂ ಹೆಚ್ಚು ರೋಗಗಳಿಗೆ ಇದು ರಾಮಬಾಣವಾಗಿದಂತಕ್ಕಂಥ ದಾಖಲಾತಿಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ಪ್ರತಿಯೊಬ್ಬ ರೈತರು, ರೈತ ಮಹಿಳೆಯರು ಮನೆ ಮುಂದೆ ಇರಬಹುದು, ಒಂದು ನಮ್ಮ ಏನ್ ಹೇಳ್ತಾರೆ ಮನೆ ಮುಂದೆ ನುಗ್ಗೆ ಮರ ಇದ್ರೆ ನುಗ್ಗಾಗ್ತೀವಿ ಅಂತಕ್ಕಂಥ ತಪ್ಪು ಕಲ್ಪನೆಗಳು, ಮನೆ ಹಿಂದಾದ್ರೂ ನುಗ್ಗೆ ಮರವನ್ನ ಬೆಳೆದು ನುಗ್ಗೆಕಾಯಿಯನ್ನ ಸೇವನೆ ಮಾಡೋದ್ರಿಂದ ನಾವು ನಮ್ಮ ಆಯುಷ್ಯವನ್ನು ದೀರ್ಘ ಮಾಡ್ಕೋಬಹುದು ಮತ್ತು ಹಲವಾರು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರೋದ್ರಿಂದ ಒಳ್ಳೆಯ ಒಂದು ಆರೋಗ್ಯ ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ. ಮಾಹಿತಿ ಹಂಚಿಕೊಂಡಂತ ಡಾಕ್ಟರ್ ವಾಣಿಶ್ರೀ ಅರ್ಥ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನುಗ್ಗೆ ಸೇವನೆಯಿಂದ ದೊರೆಯುವ ಪೋಷಕಾಂಶಗಳು ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡಿದ್ರಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕನ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಸೇ ಲಘು ಸಮಾಜ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ ಮೇ ಜಾರಿ. ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದ್ರಿ ರೈತ ಬಾಂಧವರೇ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ದಿನಾಂಕ 2/7/2025 6/7/2025 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 32-33 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 74-75% ಹಾಗೂ ಕನಿಷ್ಠ 48-51% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇರುತ್ತದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಕೆಲವು ಸಲಹೆಗಳನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ರೈತ ಬಾಂಧವರು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಇನ್ನು ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕವನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಕೊಂಡು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು TGLPS 3 ಅಜಯ್ ಕದ್ರಿ 9 ತಳಿಗಳನ್ನು ಬಳಸುವುದು ಉತ್ತಮ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬಿತ್ತನೆಯಲ್ಲಿ ಸೂರ್ಯಕಾಂತಿ ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತೋದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತನೆ ಮಾಡಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಾಡಿ ಕ್ಲೋಫ್ರೀಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಹತ್ತಿ ಬಿತ್ತನೆಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಗೊಬ್ಬರ 72:32:32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪ್ರತಿ ಎಕರೆಗೆ ಹಾಕಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮೆಥಲಿನ್ 30 EC ಅಥವಾ 700 ml ಪೆಂಡಿ ಮೆಥಲಿನ್ 38.7 CS ಕಳೆನಾಶಕಗಳನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆಗೆ ಬೇಕಾಗುವಂತಹ ಸೂಕ್ತವಾದ ತಳಿಗಳಂದರೆ TS 3R, GRG 811, GRG 152 ತಳಿಗಳು ಉತ್ತಮ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಇನ್ನು ಹೆಸರು, ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಈಗಾಗಲೇ ಬಿತ್ತಿರುವಂತಹ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ml ಹೆಕ್ಸಾಕೋನೋಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿತ್ತಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ದನ ಕರುಗಳು ಬೇಕಾಗುವಂತಹ ಹಸಿರು ಮೇವನ್ನು ಒದಗಿಸಲಿಕ್ಕೆ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೆ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಿರಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆಗೆ ಲಸಿಕೆಯನ್ನು ಹಾಕಿಸತಕ್ಕದ್ದು. ರೈತ ಬಾಂಧವರೇ, ಇದುವರೆಗೂ ಕೇಳಿದ್ರಲ್ಲ ಹವಾಮಾನ ವರದಿ, ಹಾಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸುಬಾಬುಲ್ ಬೆಳೆ ಬೇಸಾಯದ ಮಹತ್ವ ಹಾಗೂ ಅದರ ಬಳಕೆ ಕುರಿತು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೆ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಆತ್ಮೀಯ ಕೇಳುಗರೇ ಗಮನಿಸಿ, ಇದೇ ಶುಕ್ರವಾರ ದಿನಾಂಕ 4/7/2025 ಬೆಳಿಗ್ಗೆ 10:00 to 11:00 ಪ್ರಸಾರವಾಗುವ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಆಹಾರ ಉದ್ಯಮದ ನೋಂದಣಿ ಪರವಾನಿಗೆ ಬಗ್ಗೆ, ಆಹಾರ ಉದ್ಯಮದಾರರ ಜವಾಬ್ದಾರಿಗಳು, ಆಹಾರ ಮಾದರಿ ಪರೀಕ್ಷೆಗಳು, ಕಳಪೆ ಗುಣಮಟ್ಟದ ಆಹಾರ ಮಾದರಿಗಳ ಬಗೆಗೆ ಕ್ರಮದಂತಹ ಹಲವು ವಿಷಯಗಳ ಬಗೆಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಆಹಾರ ಸಂರಕ್ಷಣಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರಕಾಶ್ ಎಸ್ ಪುಣಶೆಟ್ಟಿ ಅವರು ಕೇಳುವರ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 2958988 or 2800312. ರಾಯಚೂರು ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಬೆಂಗಳೂರು. ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದೀಗ ಜನಪದ ಸಂಗೀತದಲ್ಲಿ ಕೇಳಿ. ದಪ್ಪಿನ ಪದಗಳನ್ನು ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರಮಪ್ಪ ಹಾಗೂ ಸಂಗಡಿಗರಿಂದ. ಮಾಡುವಳ್ಳು ಯಾರಿಕೆ ಯಾರ ಮಗಳು ಈಗಿನ ಕಂಡ ಬಂದಿದ್ದ ಬೋಳೆಗೆ ಇಲ್ಲಿಗೆ ಬಂದ ಬಗೆಗೆ ನೀ ಅಳುವೋ ನಿನ್ನ ಎತ್ತಿಕೊಂಡ ಬಂದಿದಿ ಕೂಸನ್ನ ಸಣ್ಣ ಬಾಲಕನ್ನ ಹೇಗೆ ಬಂದವ್ವ ನೀನು ಒಬ್ಬ ಚಿನ್ನ ಹೇಳ್ಬೇಕು ನಿಮ್ಮ ತಾಯಿ ತಂದಿ ಕುನ ಕೇಳ್ತೀನೋ ನನ್ನ ಮುಖಕ್ಕಿನ್ನಳಾಗಿ ಕುಂತಿದವೋ ನಿನ್ನ ತಂಗಿ ಮುಖಕ್ಕಿನ್ನಳಾಗಿ ಕುಂತಿದವೋ ನಿನ್ನ ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀರೋ ನನ ಕನ್ನ ಕಂಡ ನಬ್ಬೆನ್ನಕ್ಕೆ ಬಂದೆ ನನ್ನ ಕನ್ನ ಕಂಡ ನಬ್ಬೆನ್ನಕ್ಕೆ ಬಂದೆ ನನ್ನ ಅಣ್ಣ ಯದಿ ಒಡೆದು ಹೂವಾರೆ ಕೈದಾನ ಬಿಟ್ಟ ಮುಂದಕ್ಕೆ ಬ ಒಂದೇ ನನ್ನ ಬಿಟ್ಟ ಹೋದಂತನ ಮತ್ತೆ ಕ್ಷಣದೊಳಗೆ ಕಂಡಿರೇನ್ರಿ ಕಾಂತ ನನ್ನ ಕಂಡಿರೇನ್ರಿ ಕಾಂತ ನನ್ನ ಅವರು ಮಾಡ್ಯಾರೇನ ಅಣ್ಣ ಮಾನ ಮರ್ಯಾದಿ ಅವರು ಮಾಡ್ಯಾರೇನ ಏ ತಂಗಿ ಬರೆಯ ತಕ್ಕೆ ಮಾಡ್ತಿದೋ ಹನೋ ಮನೇನ ಈಗ ಗಾಡಿ ಬಂದ ಮೇಲೆ ಕುಂತ ಗಂಡ ಹೋಗುವ ನಿನ್ನೇನ ಈಗ ಗಾಡಿ ಬಂದ ಮೇಲೆ ಕುಂತ ಗಂಡ ಹೋಗುವ ನಿನಗೆ ಟಿಕೀಟ ಕೊಡತೀನಿ ಬರುವ ಕೋಣೆಯ ಒಳಗೆ ನಾನು ಟಿಕೀಟ ಕೊಡತೀನಿ ಬರುವ ಕೋಣೆಯ ಒಳಗೆ ಈ ಕೂಸು ಬಳ್ಳ ಚಲುವ ನೋವ ಶಿವ ನಿನ್ನ ಮಗ ನೀನೆ ನಾನು ಅತ್ತಿ ಮಾವ ನವರ ಸೋಚೆ ಹೋಗ್ತೀನ್ರು ಗಂಡನ ಮನೆಗೆ ಅತ್ತಿ ಮಾವ ನವರ ಸೋಚೆ ಹೋಗ್ತೇನೆ ಗಂಡನ ಮನೆಗೆ ಯಾವ ಗಾಡ್ಯಾಗ ಕುಂದರ ಸಾರೆ ಪುಣ್ಯ ಬರ್ತೈತೋ ನಿಮಗೆ ಯಾವ ನಿಮಗೆ ನನ್ನ ತೋರ ಮೈಗೆ ಹೋಗುವೆ ಮುಖ್ಯ ಬಂದು ನಾನೇ ನನ್ನ ಒಳಗೆ ಒಳಗೆ ನರಿ ಮಣಿ ಕೇಳಿದಾರ ಕೇಳ್ತೀನೋ ನಾ ನಿನ್ನಗೆ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದಾರೇನ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದಾರೇನ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದಾರೇನ ಚದುರೇನ ಉಪಕಾರ ಮಾಡಿ ಜಾಣಿ ಕೇಳ್ತೀನು ನಿನ್ನ ಮಾತೇನ ಉಪಕಾರ ಕರ ಮಾಡಿ ಜಾಣಿ ಕೇಳ್ತೀನು ನಿನ್ನ ಮಾತೇನ ಉಪಕಾರ ಚೆಲ್ವಿಕಿ ನೋಡಿ ಎನಗ ಹಾಗೈತು ನೀರಡಕೇನ ಚೆಲ್ವಿಕಿ ನೋಡಿ ನನಗ ಹಾಗೈತು ಚೆಲ್ವಿಕಿ ನೋಡಿ ಎನಗ ಹಾಗೈತು ನೀರಡಕೇನ ಚೆಲ್ವಿಕಿ ನೋಡ ನನಗ ಹಾಗ ತಿಂಗ ಬಡದ ಕುಂಟಿ ಮೇಲೆ ನಿನ್ನಾಗ ಮನಸ್ಸು ಹೋತೇನ ಡಿಂಗ ಪಡೆದ ಕುಂತಿನಲ್ಲಿ ನಿನ್ನಾಗ ಮನಸ್ಸು ಹೋತೇನ